ವರ್ಷದ ತನಕದ ನೆನಪಿದೆ. 25ನೇ ವರ್ಷದಲ್ಲಿ ಇದ್ದಾರೆ ಈಗ ಅವರು. ಅದರ ನಂತರದ 40 ವರ್ಷದ ಯಾವ ಬೆಳವಣಿಗೆಯ ನೆನಪು ಇಲ್ಲ. ಈಗ ಏನಾಗಿದೆ ಅಂದ್ರೆ ಅವರ ಮಗ 25 ವರ್ಷದಲ್ಲಿ ಅವನು 3 ವರ್ಷದ ಮಗುವಾಗಿದ್ದ, ಈಗ ಅವರಿಗೆ 48 ವರ್ಷ. ಈಗ ಹೋದರೆ ಯಾರು ತಾವು ಅಂತ, ನಾನು ನಿಮ್ಮ ಮಗ ಭಾಸ್ಕರ ಅಲ್ವಾ, ಭಾಸ್ಕರ 3 ವರ್ಷದ ಮಗು ನೀನೇ, 3 ವರ್ಷದ ಮಗುವಾಗಿದ್ದಾಗದ್ದು ನೆನಪಿದೆ, ಅದರ ನಂತರದ ಬೆಳವಣಿಗೆ ನೆನಪಿದೆ, ಸ್ವಿಚ್ ಆಫ್ ಆಗ್ತಿದೆ ಅಂತ ನಿಮ್ಮಲ್ಲಿ ಇಟ್ಟುಕೊಂಡು ಮಗು ಮಗು ಭಾಸ್ಕರ ಅಂತಾರೆ. ಆದ್ರೆ ಎದುರು ಬಂದಿದ್ರೆ ತಾವ್ಯಾರು ಗುರ್ತಾಗ್ತಾ ಇಲ್ವಲ್ಲ. ಮುಂಚಿನ ದಿವಸದ ತನಕ ಸ್ವಚ್ಛವಾಗಿತ್ತು ಮೈಂಡ್, ಮಗನನ್ನು ಗುರುತಿಸಿದ್ದು. ನೆಕ್ಸ್ಟ್ ಡೇ ಹೋದ್ರೆ ತಾವ್ಯಾರು ಗುರ್ತಾಗಲಿಲ್ವಲ್ಲ. ನಿಮ್ಮ ಮಗ ಅದ, ನನ್ನ ಮಗ ಭಾಸ್ಕರ 3 ವರ್ಷದ ಮಗು ನೀ ಆಗಬಹುದು ಅಂತ. ನನ್ನ ಮಗು 3 ವರ್ಷದ ಮಗು ಅಂದ್ರೆ ಆ 3 ವರ್ಷದ ಮಗು ಆಗಿದ್ದಾಗ ತನಕದ ಸ್ವಿಚ್ ಆಗಿದೆ, ಅದರಲ್ಲಿ ಸ್ವಿಚ್ ಆಗ್ತದೆ. ಇದು ಒಮ್ಮೊಮ್ಮೆ ಆಕ್ಸಿಡೆಂಟ್ ಆದಾಗ ಹೀಗಾಗುತ್ತೆ. ಮನುಷ್ಯನಿಗೆ ಆಕ್ಸಿಡೆಂಟ್ ಆಗುವ ಕ್ಷಣ ತನಕ ಒಂದು ದೊಡ್ಡ ಆಕ್ಸಿಡೆಂಟ್, ಒಂದು ಬಸ್ಸಿಗೋ ಇನ್ನೊಬ್ಬರು ಡಿಕ್ಕಿ ಬರೋದು ಆಕ್ಸಿಡೆಂಟ್ ಆಗಿ ಅವ್ರು ತಲೆಗೆ ಬಿಟ್ಟಾಗಿ ಅನ್ಕಾನ್ಶಿಯಸ್ ಆಗಿ ಬೀಳ್ತಾರೆ. ಆಮೇಲೆ ಒಂದು ತಿಂಗಳ ನಂತರ ಅವನಿಗೆ ಕಾನ್ಶಿಯಸ್ನೆಸ್ ಬರುತ್ತೆ. ಆ ಒಂದು ತಿಂಗಳದ್ದು ಮೆಮೊರಿ ಎಲ್ಲ ಆ ಒಂದು ತಿಂಗಳ ಹಿಂದಿರದ್ದೆಲ್ಲ ನೆನಪಿದೆ. ಆಮೇಲೆ ಎಚ್ಚರ ಆದ್ಮೇಲೆ ತಪ್ಪು ಮಧ್ಯದ್ದು ಯಾವುದು ಕೂಡ, ಮಧ್ಯದಲ್ಲಿ ಅವರಿಗೆ ಎಚ್ಚರ ಬಂದರೂ ಕೂಡ ಆ ಕಾಲದ ಯಾವುದು ಅಷ್ಟು ಮಾತ್ರ ನೆನಪಿದೆ. ಕೆಲವೊಮ್ಮೆ ಏನಾಗುತ್ತೆ, ಮತ್ತೆ ಪುನಃ ಪ್ರೆಸೆಂಟ್ ರೆಗ್ಯುಲೇಟ್ ಮಾಡ್ತಾರೆ. ಕೆಲವೊಮ್ಮೆ ಅದು ಒಂದು ಘಟ್ಟಕ್ಕೆ ಆಫ್ ಆಗಿಬಿಟ್ರೆ ಮತ್ತೆ ಯಾರೇ ಆಗುದು. ಯಾಕೆಂದ್ರೆ ನಾನು ಈಗ ಹೇಳಿದೆ ಹೆಣ್ಮಗಳಿಗೆ ಅದೇನೇ ಆಕ್ಸಿಡೆಂಟ್ ಆಗಿ ತನ್ನಷ್ಟಕ್ಕೆ ಸ್ವಿಚ್ ಆಫ್. ಶೀ ಇಸ್ ವೆರಿ ಹೆಲ್ದಿ, ಇವತ್ತು ಆರೋಗ್ಯವಾಗಿದ್ದಾರೆ, ಕಾಯಿಲೆ ಇಲ್ಲ. ಆದರೆ ಒಂದು ಸ್ವಿಚ್ ಆಫ್ ಹುಚ್ಚಿಲ್ಲ, ಹುಚ್ಚುಗಿಚ್ಚಿ ಏನಿಲ್ಲ, ಸರಿ ಇದ್ದಾರೆ. ಆದರೆ ಮೆಮೊರೇಷನ್ ಆಫ್ ಆಗಿದೆ. ಅದರಿಂದ ಯಾರು ಮಕ್ಕಳೆಲ್ಲ ಎದುರು ಬರ್ತಾರೆ, ಮಕ್ಕಳೆದುರು ಬಂದರೆ ನೀವು ಯಾರು, ಯಾವಾಗ ಬಂದ್ರಿ, ಎಲ್ಲಿ ಬಂದದ್ದು, ಬಾಯರಿಕೆ ಬೇಕಾ, ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಎಷ್ಟು ವಿಚಿತ್ರ ನೋಡಿ ಮಕ್ಕಳ, ಆ ಮಕ್ಕಳೇ ಸಾಕ್ತಾ ಇದ್ದಾರೆ ಅವ್ರ ಮನೆಯಲ್ಲಿ. ಬಂದರೆ ಎದುರು ಬಂದರೆ ಯಾರು ಏನಕ್ಕೆ ಬಂದ್ರಿ ಕೇಳ್ತಾರೆ, ಮಕ್ಕಳೇ ಸಾಕ್ತಾ ಇದ್ದಾರೆ. ಸೊಸೆಯಂದಿರು ಎಲ್ಲ ಅವ್ರಿಗೆ 25 ವರ್ಷದ ಯಾವ ಸೊಸೆ ಇರಲಿಲ್ಲ, ಯಾವ ಸೊಸೆಯಂದಿರದ್ದು ಗೊತ್ತದೆ. ಈಗ ಆ ಮಕ್ಕಳಿಗೆ ಮೊಮ್ಮಕ್ಕಳದ್ದು ಗುರುತ ಇಲ್ಲ, ಸೊಸೆಯಂದಿರದ್ದು ಗುರುತ ಇಲ್ಲ, ಮಕ್ಕಳದ್ದು ದೊಡ್ಡವರಾದ್ರೆ ಗೊತ್ತಿಲ್ಲ. 25ನೇ ಏಜಿಗೆ ಸ್ವಿಚ್ ಆಫ್ ಆಗಿದೆ, ಅಲ್ಲಿ ತನಕದ್ದು ಸ್ವಿಚ್ ಆಗಿದೆ. ಸೊಸೆಯಂದಿರು ಹೋದರೆ ಅದು ನೋಡಿ ಯಾರೋ ಬಂದಿದ್ದಾರೆ, ಯಾರು ಗೆಳೆಯವರಲ್ಲ, ಯಾರು ನಾನ್ ನಿಮ್ ಸೊಸೆ ಅಲ್ವಾ, ನನ್ನ ಸೊಸೆ ತನಿಯಲ್ಲಿದ್ದಾರೆ ಸೊಸೆ ಅಂತಾರೆ. ಇದು ಸ್ಥಿರ ಸ್ಮರಣೆಯ ಸ್ವಿಚ್ ಆಫ್ ಮಾಡಿಬಿಟ್ರೆ ಆಗುವಂತಹ ಸ್ಥಿತಿ. ಉಳಿದದೆಲ್ಲ ಕರೆಕ್ಟಿದೆ, ನಮ್ಮಕೋಶ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ಹಸಿವು ಬಯಲಿಕೆ ಇದೆ, ಎಲ್ಲ ಚೆನ್ನಾಗಿದೆ, ಏನು ಕೊರತೆ ಇಲ್ಲ. ಪ್ರಾಣಮಯ ಕೋಶ ಕಣ್ಣು ಕಿವಿ ಸ್ವಚ್ಛವಾಗಿದೆ, ನೋಡಿದ್ರೆ ಕಾಣುತ್ತೆ, ಎಷ್ಟು ಬೆಲ್ಲ ಮಾತಾಡೋದನ್ನು ಕೇಳಿಸುತ್ತೆ, ಎಲ್ಲ ಸ್ವರ್ಗವೂ ಸರಿಯಾಗಿದೆ. ರೋಗ ಯಾವುದನ್ನು ರೋಗಿಷ್ಠೆ ಯಾರ ಹೆಣ್ಮಗಳಲ್ಲ, ತುಂಬಾ ಆರೋಗ್ಯವಂತವಾದ ದೇಹ, ಆದರೆ ಅನಾರೋಗ್ಯವಂತವಾದ ಮನಸ್ಸು. ಏನು ಅನಾರೋಗ್ಯ, ಅಲ್ಲಿ ಅನಾರೋಗ್ಯ ಏನಿಲ್ಲ, ಒಂದು ಸ್ವಿಚ್ ಆಫ್ ಆಗಿದೆ. ಮನಸ್ಸು ಒಂದು ಥಿಂಕಿಂಗ್ ಇದೆ, ಇದು ಇದೆ. 25ನೇ ವರ್ಷದ ತನಕದ್ದು ಎಲ್ಲ ಪಾಸ್ಟ್ ಟೆನ್ಸ್ ನೆನಪು ಅಷ್ಟು ಪರ್ಫೆಕ್ಟ್ ಆಗಿದೆ, ಇಷ್ಟು ಚೆನ್ನಾಗಿದೆ ನೆನಪಿಸಿಕೊಳ್ತಾರೆ. 25 ವರ್ಷದ ಮೇಲಿದ್ದು ಏನು ಏನೇನು ಎಕ್ಸ್ಪ್ಲೈನ್ ಮಾಡಿದ್ರು ಗೊತ್ತಿಲ್ಲ. ಈಗ ಅದು ರಿಸೀವಿಂಗ್ ಆಗುವಾಗಿ ರಿಸೀವ್ ಮಾಡತಕ್ಕಂತಹ ಒಂದು ಯಂತ್ರ ಏನಿದೆ ಕಂಪ್ಯೂಟರ್, ಅದು ಆನ್ ಆಫ್ ಆಗಿದೆ. ಇದು ಒಂದು ಭಯಂಕರವಾದ ಕಂಪ್ಯೂಟರ್ ಮನಸ್ಸು. ಅದರಲ್ಲಿ ಲಕ್ಷಾಂತರ ಲಕ್ಷಾಂತರ ಬಲ್ಬ್ಗಳಿವೆ, ಲಕ್ಷಾಂತರ ಸ್ವಿಚ್ಗಳಿವೆ. ಎಲ್ಲ ಒಂದು ಸ್ವಿಚ್ ಸ್ವಲ್ಪ ಲೂಸ್ ಕಾಂಟ್ಯಾಕ್ಟ್ ಆಗಿಬಿಟ್ರು ಸ್ವಲ್ಪ ಕೆಲಸ ಮಾಡಿ. ಲಕ್ಷಾಂತರ ಸ್ವಿಚ್ಗಳಿವೆ, ಅದು ವಿಚಿತ್ರವಾದ ಕಂಪ್ಯೂಟರ್ ಒಳಗೆ. ಅದನ್ನೆಲ್ಲ ಸ್ವಿಚ್ಗಳನ್ನು ನಿಯಂತ್ರಿಸತಕ್ಕಂತಹ ಶಕ್ತಿ ಶಿವ. ಅಂದ್ರೆ ಎಲ್ಲ ಅರಿವಿನ ಮೂಲ ಸ್ಮರಣ ಶಕ್ತಿ. ಸ್ಮರಣೆ ಒಂದು ಇಲ್ಲ ಅಂತಂದ್ರೆ, ಸ್ಮರಣ ಇಲ್ಲ ಅಂದ್ರೆ ಮರಣವೇ, ಬದುಕು ಇಲ್ಲ. ಮನುಷ್ಯನ ಬದುಕಿನ ಅರಿವಿನ ಎಲ್ಲ ಹಂತಗಳಿಗೂ ಮೂಲ ಯಥಾ ದಾಮಜಾರೋ ಭವತಿ ಯಸ್ವರಂ ಬ್ರಹ್ಮೇತ್ಯು ಅಷ್ಟೇ. ಹೀಗೆ ಶಿವನಲ್ಲಿ ಸ್ಮರಣ ಶಕ್ತಿಯ ಸ್ಥಿರ ಸ್ಮರಣ ಶಕ್ತಿಯನ್ನು ಕೊಡತಕ್ಕಂಥ ಶಿವನಲ್ಲಿ ಶಿವನ ಪ್ರತೀಕದಲ್ಲಿ ಸ್ಮರ ಸ್ಮರ ಅವನು ಸ್ಮರಣವನ್ನು ಕೊಡುವವನು ಹೌದು, ಸ್ಮರಣವನ್ನು ತೆಗೆಯುವನು ಹೌದು, ಕೊಡುವವನೇ ತೆಗೆಯುವುದು. ಸ್ಮರ ಹರನು ಹೊಂದುವುದು ಮತ್ತೆ ಸ್ಮರ ಹರನು ಅವನು ಹರ ಸ್ಮರ ಹರ ಅವನು ಮನ್ಮಥನನ್ನು ಕೊಟ್ಟವನು ಅವನೇ ವಿಚಿತ್ರ ಇವೆಲ್ಲ. ಅವನು ಸ್ಮರ ಹರನು ಹೌದು, ಸ್ಮರ ಪದನು ಹೌದು. ಅಂಥವನು ಭಗವಂತನ ಸ್ಮರಣೆಯನ್ನು ಕೊಡಬೇಕಾಗಿದ್ದರೆ ಪ್ರಪಂಚ ಪಂಚಗುಂಬ ಮನಸ್ತಮಸ್ತಾರಯ ಕೃಪಟಾಚಾರ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ದೇವೆ. ಪಂಚವನ್ನು ಮಮ ಮನಸ್ತಮಸ್ತಾರಯ, ನನ್ನ ಮನಸ್ಸಿನ ಒಳಗಿರುವ ಕತ್ತಲು ಅಂದ್ರೆ ಶುಚ್ಚ ಪದ ಕತ್ತಲು, ಆ ಕತ್ತಲನ್ನು ಓಡಿಸು, ಒಳಗೆ ಬೆಳಕು ತುಂಬಿಸು. ಹಾಗೆ ಶಿವನಲ್ಲಿ ಸ್ಮರಣ ಶಕ್ತಿ ಕೊಡು, ಭಗವಂತನ ಸ್ಮರಣೆ ಕೊಡು ಅಂತ ನಿರಂತರ ಶಿವನಲ್ಲಿ ಪ್ರಾರ್ಥನೆ ಮಾಡದೇ ಇದ್ದರೆ, ಶಿವನ ಪ್ರತೀಕದಲ್ಲಿ ಒಂದು ಉಪಾಸನೆ ಮಾಡಿದೇ ಇದ್ದರೆ ಅವನು ಸ್ಮರಣೆ ಕೊಡಲಪ್ಪ. ಅವನು ಸ್ಮರಣೆ ಕೊಡದೆ ಇದ್ದರೂ ಸ್ಮರಣೆ ಹೇಗೆ ಮಾಡೋದು, ನೆನಪೇ ಕೊಡೋಲ್ಲ. ಅದರಿಂದ ಬಹಳ ಮುಖ್ಯ ಶಿವನ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಬಹಳ ಮುಖ್ಯವಾದದ್ದು. ನಾವೀಗ ಎಷ್ಟು ಮೇಲೆ ಬಂದವರು ಇಲ್ಲಿ ಉಳಿದಿರೋದು ಭಾರತೀಯ ಪ್ರಾಣ ಎರಡೇ ಭಗವಂತ ಲಕ್ಷ್ಮಿ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು ಬಿಟ್ಟರೆ ಅನಂತರ ಇರ್ತಕ್ಕಂಥದ್ದು ಗೌರಶೇಷ್ವರ ಶಿವನಲ್ಲಿ ಸ್ಮರ ಅವನನ್ನು ಉಪಾಸನೆ ಮಾಡಿದರೆ ಯಾವತ್ ಸ್ಮರಸ್ಸಿಗೆ ತಂತ್ರ ಸಿದ್ಧಾಂತ ಸ್ಮರಣ ಶಕ್ತಿಯ ದೇವತೆಯಾದ ಶಿವನ ವ್ಯಾಪ್ತಿ ಎಷ್ಟೋ ಶಿವನ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿ ಸಾಕ್ಷಾತ್ಕರಿಸಿಕೊಂಡವನಿಗೆ ಅಷ್ಟೂ ವ್ಯಾಪ್ತಿ. ಅರ್ಥಾತ್ ನಾನು ಹೇಳಿದೆ ಈ ಶಿವನ ಪ್ರತೀಕದಲ್ಲಿ ಬಿಂಬರೂಪಿಯಾಗಿ ಭಗವಂತನನ್ನು ಗೌರವಿಸುವವರು ಶಿವ ಪದವಿ ಯೋಗ್ಯರಾದವರೇ ಅವರಿಗೆ ಅದೇ ವ್ಯಾಪ್ತಿ ಶಿವನ ಸಮಾನಸ್ಕಂದವಾದಂತಹ ದೈಹಿಕ ಭೌತಿಕ ಅಧಿಕಾರ ವ್ಯಾಪ್ತಿ ಬಂದ್ಬಿಡುತ್ತೆ. ಆದ್ದರಿಂದ ಶಿವನ ಪ್ರತಿಗಳು ಉಪಾಸನೆ ಮಾಡಿದ್ದೆ ಯಹ ಸ್ಮರಂ ಬ್ರಹ್ಮೇತ್ಯು ಅಸ್ತಿ ಅಸ್ತಿ ಭಗವ ಸ್ಮರಾತ್ಮೂಯ ಆಯ್ತು. ಸ್ಮರಣ ಶಕ್ತಿ ಅನ್ನೋದು ಅತ್ಯಂತ ದೊಡ್ಡ ಸಂಗತಿ ಆಯಿತು. ಆದರೆ ಸ್ಮರಣ ಶಕ್ತಿಗಿಂತ ದೊಡ್ಡ ಸಂಗತಿ ಇಲ್ವಾ? ನೀವು ಪ್ರಕಾರ ಸ್ಮರಣೆ ಅಂತ ಬಹಳ ಅರಿವಿಗೆ ಮೂಲ ಸ್ಮರಣೆ ಅಂತ ಅನ್ನೋದು ಮನವರಿಕೆ ಆಯ್ತು. ಸ್ಮರಣೆ ಇಲ್ಲದಕ್ಕೆ ಅರಿವೇ ಇಲ್ಲ. ಅದಕ್ಕಿಂತ ಮೂಲದಲ್ಲಿ ದೊಡ್ಡದೇನು ಇಲ್ವಾ? ಹಾಗಾದ್ರೆ ಉಂಟಪ್ಪ ಅಸ್ತಿ ಬರುವ ಸ್ಮರಾತ್ಮ ಸ್ಮರಾತ್ಮಾವ ಪ್ರಯೋಸ್ತಿ ಸ್ಮರಣೆಗಿಂತ ಮಿಗಿಲಾದಂತಹ ಸಂಗತಿ ಉಂಟಪ್ಪ ಯಾವುದೇ ಆಶಾವಾವ ಸ್ಮರಾತ್ಮೂಯಸಿ ತಗ್ರೇ ಭಗವಾನ್ ಪ್ರವೀತಿ. ಆ ಶಿವನಿಗಿಂತ ದೊಡ್ಡ ಶಕ್ತಿ ಯಾವುದು ನೋಡಿ ಇರಲಿ. ಸ್ಮರ ಸ್ಮರ ಅಂದ್ರೆ ಮೇಲ್ನೋಟಕ್ಕೆ ಸ್ಮರ ಅಂದ್ರೆ ಸೆಕ್ಸ್, ಅದಕ್ಕಿಂತ ದೊಡ್ಡದಿಲ್ಲ ಅದು ಉಂಟು. ಆಸೆ ಡಿಸೈರ್ ಅದಕ್ಕಿಂತ ದೊಡ್ಡ ಆಸೆ ಆಶಾಭಾವ ಸ್ಮರಾದ ಸ್ಮರಣ ಶಕ್ತಿಗಿಂತಲೂ ದೊಡ್ಡ ವಸ್ತು ಯಾವುದು ಅಂದ್ರೆ ಆಶೆ. ಆಶೆ ಅಂದ್ರೆ ಏನು? ಆಶಾ ಅಂತಂದ್ರೆ ಎರಡು ಮೂರು ಮಜಲುಗಳಲ್ಲಿದೆ ಆಶಾ. ಆ ಸ್ಮರಣ ಶಕ್ತಿಯಿಂದ ಭಗವಂತನನ್ನು ಸ್ಮರಣೆ ಮಾಡ್ತೇವೆ. ಭಗವಂತನನ್ನು ಅಂತರಂಗದಲ್ಲಿ ಸ್ಮರಣೆ ನಿರಂತರ ಸ್ಮರಣೆ ಧ್ಯಾನ ಅಲ್ವಾ? ಅಖಂಡವಾದ ಸ್ಮರಣೆ ಧ್ಯಾನ ಖಂಡಾ ಸ್ಮೃತಿ ಧಾರಣ ಸ್ಯಾತ್ ಅಖಂಡ ಧ್ಯಾನ ಮುಚ್ಚಿದೆ ಅಂತ. ಅದರಿಂದ ಅಖಂಡವಾದ ಧ್ಯಾನವೇ ಸ್ಮರಣೆ ಅಂದರೆ ಅಖಂಡವಾದ ಸ್ಮರಣೆ ಧ್ಯಾನ. ಹಾಗಾಗಿ ಸ್ಮರಣೆ ಆಯಿತು ಸ್ಥಿರ ಸ್ಮರಣೆ ಅದೇ ಅಖಂಡವಾದ ಸ್ಮರಣೆ ಧ್ಯಾನ. ಧ್ಯಾನದಿಂದ ಭಗವಂತನ ಸಾಕ್ಷಾತ್ಕಾರ ಆಯಿತು. ಆಮೇಲೆ ಯಾವ ಭಗವಂತ ಸಾಕ್ಷಾತ್ಕಾರದ ನಂತರ ಏನು ಆಶಾ, ಅದರ ನಂತರ ಬರುವಂತಹದ್ದು ಏನಂದ್ರೆ ಆಶಾ. ಆ ಭಗವಂತನನ್ನು ಕಂಡ ಪರಿಣಾಮವಾಗಿ ನಮಗೆ ಆಗತಕ್ಕಂತಹ ಒಂದು ಅಲೌಕಿಕವಾದ ಆನಂದ ಉಂಟಲ್ಲ ಅದಕ್ಕೆ ಆಶಾ. ನಾವು ಆತಂಕಪಟ್ಟ ಆನಂದಕ್ಕಿಂತ ವಿಲಕ್ಷಣವಾದದ್ದು. ಯಾಕಂದ್ರೆ ಆತನಕ ನಾವು ಭಗವಂತನ ಕಂಡೇ ಇಲ್ಲ, ಈ ಲೋಕವನ್ನು ಕಂಡೇ ಖುಷಿಪಡ್ತಿದ್ದೆವು. ಭಗವಂತನನ್ನು ಕಂಡಾಗ ಆಗುವ ಆನಂದ ಉಂಟಲ್ಲ ಅದು ಅನುಪಮ ಅತ್ಯದ್ಭುತವಾದ ಆನಂದ. ಆ ಆನಂದಕ್ಕೆ ಆಶಾ ಆ ಆನಂದದ ಅಭಿಮಾನಿಯ ಉಂಟು. ಪರೋಕ್ಷ ಜ್ಞಾನಿಗಳ ಆನಂದದ ಅಭಿಮಾನಿ ದೇವತೆ ಆ ಶಂಬಂದ್ರೆ ಆನಂದ ಶನ್ನೋ ಮಿತ್ರ ಶಂಬರಹ ಅರ್ಥ ಆನಂದ. ಆ ಸಮಂತ ಪರಿಪೂರ್ಣವಾಗಿ ತುಂಬಿದ ಆನಂದ ಪರೋಕ್ಷ ಜ್ಞಾನಿಗಳ ಆನಂದ ಅದು ಯಾರಿಂದಲೋ ಅವಳು ಆಶಾ ಅಂದ್ರೆ ಪರೋಕ್ಷ ಜ್ಞಾನದ ಅಭಿಮಾನಿ, ಪರೋಕ್ಷ ಜ್ಞಾನಿಗಳ ಆನಂದದ ಅಭಿಮಾನಿ ದೇವತೆ. ಅವಳು ಆಶಾ, ಇದು ಒಂದು ಅರ್ಥ ಆಶಾ ಅಂದ್ರೆ ಅಪರೋಕ್ಷ ಜ್ಞಾನ ಆಗುವ ತನಕ ಆಶೆ, ನೀನು ಆಶೆ ಅಪರೋಕ್ಷ ಜ್ಞಾನ ಆಗ್ಬೇಕಂತ ಆಶೆ, ಬಯಕೆ ಅದಮ್ಯವಾದ ಬಯಕೆ, ಸ್ಥಿರವಾದ ಬಯಕೆ. ಅದು ಸ್ಥಿರವಾದ ಬುದ್ಧಿಮೆ, ಅದಕ್ಕೆ ಸ್ಥಿರವಾದ ಬಯಕೆ ಬೇಕು. ಸ್ಥಿರವಾದ ಬಯಕೆ ಎಂದ್ರೆ ಶ್ರದ್ಧೆ. ಬಹಳ ಮುಖ್ಯವಾಗಿ ನಮಗೆ ನೆನಪಿರಬೇಕಾಗಿದ್ದರೆ ಏನು ಬೇಕು, ಏನಕ್ಕೊಂದು ಶ್ರದ್ಧೆ ಬೇಕಷ್ಟೇ. ಅದು ಏನು ವೇದಾಂತ ಓದಿದ್ರೆ ಎಲ್ಲ ಬರ್ತಾ ಹೋಗುತ್ತೆ. ಏನು ಮಾಡಬೇಕು ಹೇಳಿದ್ರೆ ಏನಿಲ್ಲ, ನಿಮಗೆ ಶ್ರದ್ಧೆ ಇಲ್ಲ ಬರ್ತಾ ಹೋಗುತ್ತೆ ಅಷ್ಟೇ. ಶ್ರದ್ಧಾ ಆಸೆ ಅದನ್ನು ನೆನಪಿಟ್ಟುಕೊಳ್ಬೇಕು ಅನ್ನೋ ಅಗಮ್ಯವಾದ ಬಯಕೆ ಬೇಕು, ಅದರಲ್ಲಿ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದಿದ್ದರೆ ಮರ್ತು ಹೋಗುತ್ತೆ. ನೆನಪಿಗೆ ಕಾರಣ ನಾವು ಯಾವುದನ್ನು ತುಂಬಾ ಶ್ರದ್ಧೆಯಿಂದ ಆಸಕ್ತಿಯಿಂದ ಆಧಾರದಿಂದ ನೋಡ್ತೇವೋ ಅದು ಮರೆತು ಹೋಗೋದಿಲ್ಲ. ಅದಕ್ಕೆ ಹೆಂಡತಿ ಮಕ್ಕಳು ಮರೆತು ಹೋಗೋದಿಲ್ಲ, ಯಾಕಂದ್ರೆ ಅದರ ಶ್ರದ್ಧೆ ಇದೆ ನಮಗೆ. ದೇವರಲ್ಲಿ ಎಷ್ಟು ಶ್ರದ್ಧೆ ಇಲ್ಲ ಮರೆತು ಹೋಗುತ್ತೆ. ಅದರಿಂದ ಆಶಾ ಅಂದ್ರೆ ಶ್ರದ್ಧಾ, ಅದಮ್ಯವಾದಂತಹ ಬಯಕೆ, ನಂಬಿಕೆ, ಖಚಿತತೆ. ಅದು ಇದ್ರೆ ನೆನಪುಳಿಯುತ್ತೆ, ನೆನಪಬೇಕಾಗಬಲ್ಲ ಆಶಾ ಬೇಕು. ಅದರಿಂದ ನೆನಪಿಗೂ ಕೂಡ ಆಶಾಮಾಲಿನಿಯಾಗಿರ್ತಕ್ಕಂಥ ಭಾರತ ಸರಸ್ವತಿ ಭಾರತ. ಅಂತ ಆಶಾ ಮಾವ ಸ್ಮರಾದ ಸ್ಮರಣಕ್ಕಿಂತ, ಸ್ಥಿರವಾದ ಸ್ಮರಣೆಗಿಂತ ಸ್ಥಿರವಾದ ಬಯಕೆ. ಅಂದ್ರೆ ಅದನ್ನು ನಾನು ತಿಳ್ಕೊಳ್ಳಲೇಬೇಕು ಅಂತಕ್ಕಂಥ ಅದಮ್ಯವಾದ ಬಯಕೆ. ಹಾಗೆ ಬರಬೇಕಾದ್ರೆ ಅದರಲ್ಲಿ ನಂಬಿಕೆ, ಶ್ರದ್ಧೆ ಬೇಕು. ಆ ಶ್ರದ್ಧಾರೂಪವಾದಂತಹ ಒಂದು ಸ್ಥಿರವಾದ ಆಸೆ ಉಂಟಲ್ಲ ಮನುಷ್ಯನಿಗೆ, ಅದು ಅದರ ಅಭಿಮಾನಿ ದೇವತೆಯು ಭಾರತಿ. ಆದ್ದರಿಂದಲೇ ಹೇಳ್ತಾರೆ ಆಶೆ ತೋ ವೈ ಸ್ಮರ ಮಂತ್ರ ಅಧೀನೆ ಕರ್ಮಾಣಿ ಕರೋತಿ. ಆದ್ದರಿಂದಲೇ ಸ್ಮರಣ ಶಕ್ತಿ ಮಂತ್ರೆಯನ್ನು ಅಧ್ಯಯನ ಮಾಡುತ್ತೆ, ಕರ್ಮವನ್ನು ಮಾಡುತ್ತೆ. ಆ ಸ್ಮರಣ ಶಕ್ತಿಯ ನಿಯಾಮಕರಾದ ದೇವತೆಯನ್ನ ಮಾಡಿಸ್ತಾ ನಮ್ದು ಯಾವಾಗ ಅವರಿಗೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ನಾನು ಇದನ್ನು ಮಾಡಿದಾಗೆ ಮಾಡಬೇಕು ಅನ್ನೋ ಬಯಕೆ ಬೇಕು. ಆ ಆಸೆಯಿಂದ ಮತ್ತೆ ನೆನಪು ಮಾಡಿಕೊಳ್ತಾನೆ, ನೆನಪಿನಿಂದ ಕರ್ಮಗಳನ್ನು ಮಾಡ್ತಾನೆ. ಮಂತ್ರಗಳ ಮಂತ್ರ ಅನಧೀತೆ ಕರ್ಮಾಣಿ ಕರೋತಿ, ಅಧ್ಯಯನ ಮಾಡ್ತಾನೆ, ಕರ್ಮ ಮಾಡ್ತಾನೆ. ಎಲ್ಲ ಮಾಡಬೇಕಾದ ಮೊದಲು ಆ ಸ್ಮರಣಶಕ್ತಿ ಜಾಗೃತ ಆಗಿರ್ಬೋದು. ಸ್ಮರಣಶಕ್ತಿ ಜಾಗೃತ ಆಗಬೇಕಾದ ಆದರೂ ಕೂಡ ಸ್ಮರಣಶಕ್ತಿ ಜಾಗೃತ ಇದ್ರೂ ಕೂಡ ಆಶೇತ್ಥ ಆ ಆಸೆ ಅಗತ್ಯವಾದ ಬಯಕೆ ಇದ್ರೆ ಮಾತ್ರ ಮಾಡ್ತಾನೆ. ಇಲ್ಲದಿದ್ರೆ ಪೋಸ್ಟ್ಪೋನ್ ಮಾಡ್ತಾ ಇರ್ತಾನೆ. ನಮಗೆ ಬಯಕೆ ಇಲ್ಲದೇ ಇದ್ರೆ ನಾವೇನ್ ಮಾಡ್ತೇವೆ, ಅಯ್ಯೋ ಅಯ್ಯೋ ಇಷ್ಟ ಇರೋದಿಲ್ಲ ಅಂದ್ರೆ ನೋಡೋಣ, ಮತ್ತೆ ನೋಡೋಣ, ವಯಸ್ಸಾದ್ಮೇಲೆ ಹೇಗೆ ಉಂಟಲ್ಲ ವೇದಾಂತ ಓದ್ಲಿಕ್ಕೆ, ಈ ಚಿಕ್ಕ ವಯಸ್ಸಲ್ಲಿ ವೇದಾಂತ ಸಾಮಾನ್ಯ ಹೀಗೆ ಮಾತಾಡೋದಿಲ್ಲ ಜನ. ನೀವು ಲೋಕದಲ್ಲಿ ಮಾತಾಡೋದಕ್ಕೆ ಕೇಳಿದ್ದೀನಿ, ಎಲ್ಲಾರು ಮಕ್ಕಳು ವೇದಾಂತ ಅಧ್ಯಯನಕ್ಕೆ ಹೋದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಏನು ವೇದಾಂತ ಅಂತಾರೆ ನಿಮ್ ತಂದೆ ತಾಯಿ. ಅದೆಲ್ಲ ರಿಟೈರ್ ಆದವರಿಗೆ ನಿಮಗೇನು ಸಂಪಾದನೆ ಮಾಡ್ರಿ ಅಂತ ಹೇಳೋ ತಂದೆ ತಾಯಿ ಅಂತ ನೋಡಿದ್ದೇನೆ. ಹಾಗಾದ್ರೆ ಅದೇನಂದ್ರೆ ಅವರಿಗೆ ಕಲಿಬೇಕು ಅನಗತ್ಯವಾದ ಆಸೆಯೇ ಇರೋದಿಲ್ಲ. ಮತ್ತೆ ರಿಟೈರ್ ಆದ್ಮೇಲೆ ಹಾಗಾದ್ರೆ ಕೂತ್ಕೊಂಡು ವೇದಾಂತ ಒಂದು ಬೇರೆ ಏನು ಕೆಲಸ ಇರೋದಿಲ್ಲ. ಈಗ ಆಫೀಸ್ ಇದು ಸಂಬಳ ಇದಿರುವಾಗ ನಾವು ವೇದಾಂತ ಹಾಕಬೇಕು. ಹೀಗೆ ಆ ಆಸೆಯೇ ಹುಟ್ಟೋದಿಲ್ಲ. ಆಸೆ ಹುಟ್ಟದೆ ಇದ್ರೆ ಏನು ಬೇಕು? ಅದನ್ನ ಎಲ್ಲಕ್ಕೂ ಮೂಲ ಅಗತ್ಯವಾದ ಬಯಕೆ. ಈ ಮಾತನ್ನ ಉಪನಿಷತ್ತು ಹೇಳುತ್ತೆ. ಇದೇ ಮಾತನ್ನ ಮಹಾಭಾರತದಲ್ಲಿ ಭೀಮಸೇನ ಹೇಳಿದ್ದಾರೆ. ಅಕತ್ತೆ ನಾನು ಹಿಂದೆ ಬೇರೆ ಸಂದರ್ಭ ಹೇಳಿದ್ದೆ, ಶ್ರೇಷ್ಠ ಯಾವುದು, ಧರ್ಮಾರ್ಥ ಕಾಮಗಳಲ್ಲಿ ಶ್ರೇಷ್ಠ ಯಾವುದು ಅಂತ ಪ್ರಶ್ನೆ ಬಂದಿದ್ದೆ. ಧರ್ಮಶ್ರೇಷ್ಠ ಅಂತಂದ ವಿಧುರ ಧರ್ಮರಾಜ ಇಲ್ಲ, ಧರ್ಮಶ್ರೇಷ್ಠ ಅಲ್ಲ ಅರ್ಥಶ್ರೇಷ್ಠ ಅಂತ ಅರ್ಜುನ. ಯಾಕೆಂದ್ರೆ ಧರ್ಮ ಮಾಡಬೇಕಾಗಿದ್ದರೂ ಕೂಡ ಧರ್ಮ ಕಾರ್ಯ ಮಾಡಲಿಕ್ಕೆ ಅರ್ಥ ಬೇಕಲ್ಲ, ಅದರಿಂದ ಅರ್ಥ ಅನ್ನೋದು ಮುಖ್ಯ. ಭೀಮಸೇನ ಹೇಳಿದ ಅರ್ಥ ಅಲ್ಲ, ಮತ್ತೆ ಕಾಮ ಕಾಮ ಯಾವುದಕ್ಕೂ ಹಿಂದೆ ಡಿಸೈರ್ ಬಯಕೆ ಅನ್ನೋದು ಮುಖ್ಯ. ಅಂದ್ರೆ ಈ ಆಸೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಮಂತ್ರ ರಚಿತೆ ಕರ್ಮಾಡಿ ಕೂತೆ ಒಳ್ಳೆಯದನ್ನು ಅಧ್ಯಯನ ಮಾಡಬೇಕಾದ್ರೂ ಆಸೆ ಬೇಕು. ಡಿಸೈರ್ ಸ್ಟ್ರಾಂಗ್ ಡಿಸೈರ್ ಸ್ಟಾಚ್ ಬಿಲೀಫ್ ಮಸ್ಟ್ ಬಿ ದೇರ್. ಹಾಗೇನೆ ಒಂದು ಕೆಲಸ ಮಾಡಬೇಕಾದ್ರೂ ಆಸೆ ಬೇಕು, ಒಂದು ಓದಬೇಕು ಜ್ಞಾನ ಸ್ವಲ್ಪ ಜ್ಞಾನ ಕರ್ಮ ಎರಡಕ್ಕೂ ಹಿಂದೆ ಸ್ಟಾಚ್ ಆದಂತಹ ಡಿಸೈರ್ ಅಂಡ್ ಬಿಲೀಫ್ ಮಸ್ಟ್ ಬಿ ದೇರ್. ಆಸೆ ಧೋವೈ ಮಂತ್ರ ರಚಿತೆ ಕರ್ಮಾಡಿ ಕೂತೆ ಮುದ್ರಾಮಶ್ಚ ಪಶುಮಶ್ಚ ಇಚ್ಛತೆ ಈ ವಂಚನ ಮುಂಚ ಇಚ್ಛತೆ. ಅಷ್ಟೇ ಅಲ್ಲ, ಏನ್ ಹೇಳಿದ್ರಿ, ಮಕ್ಕಳು ಪಶುಗಳು ಅದೆಲ್ಲ ಸ್ಮರಣ ಶಕ್ತಿಯಿಂದ ಎಂದೂ ಮರೆಯದಂತಹ ಸ್ಥಿರ ಸ್ಮರಣೆ ಅಂತ. ಹೌದೇ ಸ್ಥಿರ ಸ್ಮರಣೆ ಯಾರಿಗೆ? ಮಕ್ಕಳು ಬೇಕು ಅಂತ ಆಸೆ ಇದ್ದವರಿಗೆ, ಸಂಸಾರ ಬೇಕು ಅಂತ ಆಸೆ ಇದ್ದವರು, ಆಸೆ ಇದ್ದವರು ಇಷ್ಟು ಕಾಣದೇ ಇಲ್ಲ ಸ್ಮರಣೆ ಅಂತಾರೆ. ಆದ್ರಿಂದ ಅದಕ್ಕಿಂತ ದೊಡ್ಡದು ಅಂತಂದ್ರೆ ಎಷ್ಟು ಚೆನ್ನಾಗಿ ಅದಕ್ಕೆ ತಿಳಿಸ್ಬಿಡ್ತಾರೆ ನೋಡಿ. ಹೌದು, ಮಕ್ಕಳು ಮನೆ ಹೆಂಡತಿ ಸಂಸಾರ ಹಸು ಕಟ್ಟಿ ಎಲ್ಲ ಹೌದೇ ಯಾವಾಗ ಅದು ಈ ನೆನಪು ಅದರ ಆಸೆ ಇತ್ತು. ಅದರ ಆಸೆ ಹೊರತು ಅಂದ್ರೆ ಯಾವ್ದ್ರ ನೆನಪು ಬೇಡ ಹೊರಟೋಗ್ಬಿಡ್ತಾನೆ. ಅದರಿಂದ ನೆನಪಿಗಿಂತ ಆಸೆ ದೊಡ್ಡ ಆಸೆ ಅಂತವ ಈ ಪುತ್ರಾಂಶ ಪಶುಪುಷ ಇಚ್ಛದೆ ಅಲ್ಲಪ್ಪ ಎಲ್ಲ ಹೊರಟೋಗಿ ಯಾಕೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ಇದು ಬೇಡ, ಭೂಮಿ ಇಲ್ಲಿ ಬೇಡ, ಈ ಮನೆ ಮಾರೆ ಎಲ್ಲ ಬೇಡ, ಸ್ವರ್ಗ ಈ ಹೆಂಡತಿ ಮಕ್ಕಳು ಬೇಡ, ಅಪ್ಸರ ಸ್ತ್ರೀಯರು ಸಾಮಾನ್ಯ ಹೋಗುವ ಅಂದ್ಕೊಂಡಿದ್ದಾರೆ. ಈ ಪಂಚಲೋಕ ಮುಂಚ ಅದು ಕೂಡ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಇದ್ದವರಿಗೆ, ಅದು ಇದ್ದವರಿಗೆ ಅದು ಬೇಡ, ಯಾವುದು ಬೇಡ. ಸ್ವರ್ಗ ಸ್ವರ್ಗ ಯಾಕೆ ಬೇಕು? ನನ್ನ ಸ್ವರ್ಗ ಬೇಡ, ನನಗೆ ಭಗವಂತ ಬೇಕು ಅಂತ ಕೂತ್ಬಿಡ್ತಾನೆ. ಆದ್ರಿಂದ ಯಾವುದರ ಮೂಲವು ನೀವು ಏನು ಬಯಕೆ ಹೇಳ್ತೀರಿ ಅದು ಯಾವ ಬಯಕೆಯೂ ಕೂಡ ನಮ್ಮ ಸ್ಮರಣೆ ಆದ ಬಯಕೆ ಇದ್ದಾಗ ಅದಿಲ್ಲದಿದ್ದಾಗ ಯಾವುದು ಬೇಡ. ಪುತ್ರ ಪಶು ಸ್ವರ್ಗ ಭೂಮಿ ಯಾವೂ ಬೇಡ. ಯಾಕೆಂದ್ರೆ ಅವನಿಗೆ ಆಸೆ ಆಸೆ ದೊರೆದವನಿಗೆ ಯಾವುದೂ ಬೇಡ, ಆಸೆ ಪಡುವವನಿಗೆ ಎಲ್ಲವೂ ಬೇಕು. ಅದರಿಂದ ಎಲ್ಲಕ್ಕಿಂತ ದೊಡ್ಡದು ಆಸೆ ಅಂತ ಎಲ್ಲಕ್ಕಿಂತ ದೊಡ್ಡದು ಆಸೆ. ಆಶಿಸಬೇಕು ಯಾವುದನ್ನ? ಭಗವಂತನನ್ನ ಆಸೆ ಪಡಬೇಕು, ಭಗವಂತನ ಅರಿವು ಕೊಡು ಅಂತ ಭಗವಂತನನ್ನ ಪ್ರಾರ್ಥಿಸಬೇಕು. ಆ ಆಶಾಭಿಮಾನಿ ಅಭಿಮಾನಿಯಾಗಿರತಕ್ಕಂಥ ಸರಸ್ವತಿ ಭಾರತೀಯರಲ್ಲಿ ಸಂದೇಹಿತರಾದ ಭಗವಂತನ ಹತ್ರ ಮತ್ತು ಆ ಪ್ರತ್ಯೇಕವಾಗಿರತಕ್ಕ ಸರಸ್ವತಿ ಭಾರತೀಯರ ಹತ್ರ ಹೇಳಬೇಕು, ಭಗವಂತನ ಆಸೆ ಕೊಡ್ರಿ, ಭಗವಂತನ ಆಸೆ ಕೊಡ್ರಿ. ಆದ್ರೆ ಆಮೇಲೆ ಶಿವ ಭಗವಂತನ ಸ್ಥಿರ ಸ್ಮರಣೆ ಕೊಡ್ತಾರೆ. ನಮಗೆ ಸ್ಥಿರ ಸ್ಮರಣೆ ಬೇಕು ಅನ್ನೋ ಆಸೆ ಕೊಡ್ರಿ ಮೊದಲು. ನಮ್ಮ ಆಶಯ ಅಂದ್ರೆ ಇದು ಬಹಳ ವಿಚಿತ್ರ, ಕಣ್ಮುಚ್ಚಿ ಧ್ಯಾನ ಮಾಡಬೇಕು, ಸ್ಮರಣೆ ಸ್ಥಿರ ಸ್ಮರಣೆ ಅಂದ್ರೆ ಧ್ಯಾನ ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕು ಅಂದ್ರೆ ಏನ್ ಮಾಡಿದ್ರು ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ. ಏನ್ ಮಾಡಬೇಕು? ಯಾಕಾಗುದಿಲ್ಲ? ಯಾಕಾಗುದಿಲ್ಲ ಗೊತ್ತಾ? ಸ್ಥಿರವಾದ ಸ್ಮರಣೆ ಬೇಕು ಅನ್ನೋ ಆಸೆಯೇ ನಮ್ಮಲ್ಲಿ ಬೆಳಕೆ ಆಗುತ್ತೆ. ಕಣ್ಮುಚ್ಚಿ ಕೂತಾಗಲು ಮನಸ್ಸಿನ ಹೋಗ್ಬಿಟ್ರೆ ಅಥವಾ ಬರ್ಲಿಕ್ಕಾಗದೆ ಕೆಳಗಡೆ ಬೇಡ. ಸೊ ನಾವು ಏನನ್ನ ಮಾಡಲಿಕ್ಕೆ ಕೂತ್ಕೊಳ್ತೇವೆ ಅದನ್ನ ಮಾಡದಂತೆ ನಮ್ಮ ಮೈಂಡ್ ಡಿಪೆಂಡ್ ಆಗಿ ಅಂತ ಬೇಡ ಅಂತ ಹೇಳ್ತಾರೆ. ಆಸೆಯೇ ಇಲ್ಲ ಮತ್ತೆ ಬರುವುದೇ ಅದು ಧ್ಯಾನ. ಅದರಿಂದ ಧ್ಯಾನ ಮಾಡಲಿಕ್ಕೆ ಏನು ಕಷ್ಟ ಇದೆ? ಏನಿಲ್ಲ, ಕೂತ ತಕ್ಷಣ ಧ್ಯಾನ ಮಾಡಬಹುದು. ಮತ್ತೆ ಏನ್ ಮಾಡ್ಕೊಂಡೆ ಧ್ಯಾನ ಮಾಡಬೇಕು ಅನ್ನೋ ಆಸೆ ಬರುತ್ತೆ ಕಷ್ಟ. ಧ್ಯಾನ ಮಾಡುವ ಆಸೆಯೇ ಇಲ್ಲ ಮನುಷ್ಯನಿಗೆ. ಇದು ಕಾರ್ಯ ಶುರುವಾಗುತ್ತೆ ಸರಿ. ಸೊ ಅವನು ಯಾವ್ದೋ ಕೂತಿದ್ದಾನೋ ಅದನ್ನು ಮಾಡಬೇಡ ಅಂತ ಅವ್ರ ಮೈಂಡ್ ಸಜೆಸ್ಟ್ ಮಾಡ್ತಾ ಇರುತ್ತೆ. ಈ ಕಾನ್ಫ್ಲಿಕ್ಟ್ ಇಂದ ಧ್ಯಾನ ಮಾಡ್ಲಿಕ್ಕೆ ಆಗುತ್ತೆ. ಸೊ ಯಾವತ್ತು ಧ್ಯಾನದ ಆಸೆ ಮುಡಿತೋ ಒಳಗೋದ್ರೆ ಸರಿ, ಧ್ಯಾನ ಧ್ಯಾನದ ಒಳಗೋದ್ರೆ ಸರಿ, ಬೇರೆ ಏನಿಲ್ಲ. ಒಳಕ್ ಹೋಗೋದು ಅಷ್ಟೇ, ಇಟ್ಸ್ ವೆರಿ ಈಸಿ. ಏ ಒಳಗ್ ಹೋಗೋದೇ ಧ್ಯಾನ, ಒಳಗ್ ಹೋಗಬೇಕು ಅನ್ನೋ ಆಸೆ ಪಡಬೇಕಷ್ಟು. ಈಗ ಏ ಒಳಗ್ ಹೋಗ್ಬೇಡಪ್ಪ, ಒಳಗ್ ಹೋದ್ರೆ ಒಳಗ್ ಮಾಡದೇ ಇದ್ರೆ ಮನಸ್ಸು ಒಳಗ ಹೋಗೋದಿಕ್ಕೆ ಒಳಗೆ ಒಳಗ ಹೋಗಬೇಕು ಅನ್ನುವ ಆಸೆ, ಒಳಗ ಹೋಗ್ಬೇಕು ಅಂತ ಬಯಸಿ ಬಯಸಿದ ಉತ್ತರ ಕ್ಷಣದಲ್ಲಿ ಮನಸ್ಸು ಒಳಗು ಅಂತರ್ಮುಖ ಆಗ್ತದೆ. ಹಾಗಾದ್ರೆ ಧ್ಯಾನಕ್ಕೆ ಮುಖ್ಯ ಬೇಕಾಗಿರೋದು ಅವರ್ ಓನ್ ಡಿಸೈರ್. ಧ್ಯಾನದ ಒಳಗೆ ಹೋಗಬೇಕು, ನಾವು ಅಂತರ್ಮುಖ ಆಗ್ಬೇಕು, ಹೊರಗಿನದ್ದು ಬೇಡ ಅನ್ನುವ ಡಿಸೈರ್ ಬರೋ ತನಕ ಧ್ಯಾನ ಮಾಡ್ಲಿಕ್ಕೆ ಆಗ್ತದೆ. ಧ್ಯಾನ ಹೋದ್ರೆ ಜನರೆಲ್ಲ ಬಿಟ್ಟುಕೊಳ್ಳೋದಾಗ್ತದೆ. ಇಷ್ಟೆಲ್ಲ ಹೊರಗಿನ ಪ್ರಪಂಚದಲ್ಲಿ ನಾವು ಹಂಚಿಕೊಂಡಿದ್ದೇವೆ, ಅದೆಲ್ಲ ಬಿಟ್ಟೇ ಬಿಡೋದು. ಸದ್ಯ ಬೇಡ, ಸ್ವಲ್ಪ ಸಮಯ ಇದ್ದರೆ ಇರುವ ನಾನು ಹೇಳಿ ಶುರು ಮಾಡುತ್ತೆ ಮನಸ್ಸು ಯಾಕೆ ಹೊರಗಿನಿದ್ದು ಬೇಕು ಅದು ಬೇಡ ಅಂತ ಅಂತಕ್ಕಂಥದ್ದು ನಾವೇ ಹೊರ ಹೋಗಬೇಡ ಅಂತ ಹೇಳ್ತಾ ಇದ್ದೇವೆ. ಸಚಿವ ದೊಡ್ಡದು ಹೋಗುದಿಲ್ಲ, ಒಳಗೆ ಹೋಗಬೇಕು ಅನ್ನುವ ಆಸೆ ಬಯಕೆ ಮಾಡಿದಾಗ ಒಳಗೆ ಹೋಗುತ್ತೆ. ಒಳಗೊಂದ್ರೆ ಮತ್ತೆ ಅದು ಉದ್ಧಾರ ಮಾಡೋದು ಯಾರು ಕೇಳಿಕೊಡೋ ಪ್ರಶ್ನೆ ಇದು ಸಹಜವಾಗಿ. ಅದರಿಂದ ಧ್ಯಾನಕ್ಕೆ ಬೇಕಾಗಿರತಕ್ಕಂಥ ಏನು ಗೊತ್ತಾ, ನಾವು ಈ ಎಲ್ಲವನ್ನ ಕಳಚಿಕೊಂಡು ಒಳಗೆ ಹೋಗಬೇಕು ಎನ್ನುವ ಆಸೆ ಆ ಡಿಸೈರ್ ಅಷ್ಟು ಇದ್ರೆ ಒಳಗೆ ಹೋಗೋದು ಹೋಗ್ಬಿಡುತ್ತೆ ಮನಸ್ಸು. ಎಲ್ಲಕ್ಕಿಂತ ಮುಖ್ಯವಾಗಿರತಕ್ಕಂಥ ಆಸೆ ಆಶಾಭಿಮಾನಿಯಾಗಿರ್ತಕ್ಕಂಥ ಸರಸ್ವತಿಯನ್ನ ಭಾರತಿಯನ್ನ ಶರಣಾಗಿ ಅವಳ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿ ಸರಸ್ವತಿ ಭಾರತೀಯರನ್ನು ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಆಸೆ ಕೊಟ್ಟು ನಮ್ಗೆ ಯಾವ ಆಸೆಯೂ ಬೇಡ, ಭಗವಂತನ ಆಸೆ ಕೊಟ್ಟು ಹೀಗೆ ಪ್ರಾರ್ಥಿಸಿದರೆ ಏನಾಗುತ್ತೆ ಅಂದ್ರೆ ಅದರಿಂದ ಆಶಾಂ ಉಪಾಸ್ವೇತಿ ಸಯ ಆಶಾಂ ಪ್ರಕೃತಿ ಉಪಾಸ್ತೆ. ಅದರಿಂದ ಆಸೆ ಕೊಟ್ಟಿತ್ತು, ಮನಸ್ಸು ಒಳಗೋಯಿತು, ಮನಸ್ಸು ಒಳಗೋಗಿ ಭಗವಂತನನ್ನ ಅಂತರಂಗದಲ್ಲಿ ಧ್ಯಾನ ಮಾಡಿತು, ನಿರಂತರ ಸ್ಮರಣೆಯಿಂದ ಬೃಹತ್ ಸಾಕ್ಷಾತ್ಕಾರ ಆಯಿತು. ಆ ಎಂದೂ ಕಾಣದ ಭಗವಂತನ ಅಪ್ರಾಧ ತರುಪವನ್ನು ಕಂಡ ಆನಂದ ಆಶಾ ಆ ಆಸೆ ಬಂತು. ಅದು ಆಶಾ ಆನಂದ ಸ್ವರೂಪವಾದ ಆಸೆ. ಈ ಆಸೆ ನೋಡಿ ಎಷ್ಟು ವ್ಯತ್ಯಾಸ. ಈ ಆಸೆಗಳು ಅಯ್ಯೋ ಅದು ಬೇಕು ಇದು ಬೇಕು ಅನ್ನೋದು ಯಾವಾಗಲೂ ಪ್ರಚಿತಿ ದುಃಖ ಟೆನ್ಷನ್. ಆ ಆಸೆ ಇತ್ತು ಅಂತ ಆಶಾ ಅಪರೋಕ್ಷ ಬರುವ ಆನಂದ ಅದು ಆನಂದಮಯ. ಈ ಆಸೆಗಳು ಆಸೆಗಳು ಹೆಚ್ಚಾದಷ್ಟು ದುಃಖಗಳು ಹೆಚ್ಚು, ಯಾಕಂದ್ರೆ ಅದು ಬೇಕು ಅಂತ ಅನ್ಸೋದು ಸಿಗೋಲ್ಲ ದುಃಖ. ಇದು ಬೇಕು ಅಂತ ಬಯಸಿದ್ರು ಸಿಗಲಿಲ್ಲ ದುಃಖ ಆಯ್ತು. ಸಿಗುತ್ತೆ ಅಂತ ಕೈ ಕಟುಕುತ್ತೆ ಅಂತ ಆಗುವಾಗ ಕೈ ತಪ್ಪಿತ್ತು ದುಃಖ. ಈ ಆಸೆಗಳು ಎಲ್ಲ ದುಃಖವನ್ನ ನಮಗೆ ಕೊಟ್ಟರೆ ಆ ಆಸೆ ಆನಂದಮಯ. ಅದರ ಅಭಿಮಾನ ದೇವತೆಯವರು ಸರಸ್ವತಿ ಆಶಾ ಆಶಾಮ ಸ್ವಯ ಆಶಾಮ ಪ್ರಶ್ನೆ ಭಾಷೆ ಆಶಯ ಅಸ್ಯ ಸರ್ವೇ ಕಾಮಾಃ ಸಮುದ್ಯಂತಿ. ನೋಡಿ ಆಶಯ ಆಶಾಭಿಮಾನಿನಿಯಾಗಿರತಕ್ಕಂತಹ ಸರಸ್ವತಿ ಭಾರತೀಯರ ಅನುಗ್ರಹದಿಂದ ಅಸ್ಯ ಸರ್ವೇ ಕಾಮಾಃ ಸಮುದ್ಯಂತಿ. ಇವನ ಸಮಸ್ತ ಬಯಕೆಗಳು ಈಡೇರಿಬಿಡ್ತಾರೆ. ಏನು ಬಯಸಿದ್ರೆ ಅವನ ಬಯಕೆ ಒಂದೇ, ಭಗವಂತನನ್ನ ಕಾಣಬೇಕು. ಅದು ಈಡೇರಿದ ಮೇಲೆ ಉಳಿದದ್ದೆಲ್ಲ ಏನು ಈಡೇರುದು? ತಸ್ಮಿನ್ ಪ್ರಸನ್ನೆ ಭಗವತಿ ಕೇವಲಭ್ಯ. ಅವನೇ ಕಾಣಲಿಕ್ಕೆ ಸಿಕ್ಕಿದ ಅಂದ್ರೆ ಉಳಿದ ಆಸೆ ಏನು? ಎಲ್ಲಕ್ಕಿಂತ ದೊಡ್ಡ ವಸ್ತು ಸಿಕ್ಕಿಬಿಡುತ್ತೆ. ಅದರಿಂದ ಅಮೋಘಾಮ ಅಸ್ಯ ಆಶಿಷ, ಅವನ ಆಶಿಷ ಅವನ ಬಯಕೆಗಳೆಲ್ಲವೂ ಅಮೋಘಗಳಾಗ್ತವೆ, ಯಾವುದೂ ವ್ಯರ್ಥವಾಗುತ್ತಿಲ್ಲ, ಎಲ್ಲವೂ ಸಾರ್ಥಕವಾಗ್ಬಿಡುತ್ತೆ. ಅವನು ಬಯಸಿದ್ದು ಈಡೇರುತ್ತೆ. ಈ ಫಲವನ್ನು ಯಾವುದು ಕರೆದಿಲ್ಲ ಇವರೆಗೆ. ಬಯಸಿದ್ದಾಗತ್ತೆ ಅದು ಸರಸ್ವತಿಯ ಪ್ರತೀಕಕ್ಕೂ ಬಂತು. ಯಾಕೆಂದ್ರೆ ಅವನಿಗೆ ಕೊನೆಗೆ ಉಳಿದದ್ದು ಒಂದೇ ಒಂದು ಬಯಕೆ, ಭಗವಂತನನ್ನು ಕಾಣಬೇಕು ಅನ್ನುವ ಏಕಮಾತ್ರ ಬಯಕೆ ಅದು ಈಡೇರುತ್ತೆ. ಅವನು ಸರಸ್ವತಿ ಪ್ರತೀಕಕ್ಕೆ ಹೋಗಬೇಕು ಅದು ಈಡೇ. ಅಲ್ಲಿ ತನಕವು ಅಂಡರ್ ಸಸ್ಪೆನ್ಷನ್, ಭಗವಂತನ ಸಾಕ್ಷಾತ್ಕಾರ ರುದ್ರದೇವರ ಹತ್ರ ಹೋದಾಗಲೂ ಕೂಡ ಸಸ್ಪೆನ್ಷನ್ ಅಲ್ಲೇ ಇದೆ. ಅದು ಗ್ರ್ಯಾಂಡ್ ಆಗುವುದು ಭಗವಂತ ಸಾಕ್ಷಾತ್ಕಾರ ಆಗುವುದು, ಗ್ರ್ಯಾಂಡೆಡ್ ಸಹಿ ಆಗುವುದು ಸರಸ್ವತಿ. ಸರಸ್ವತಿ ಪ್ರತೀಕದಲ್ಲಿ ಅವಳು ಉಪಾಸನೆ ಮಾಡಿದಾಗ ಸರ್ವೇ ಕಾಮಾಹ ಸಮೃದ್ಧಿ, ಬಯಸಿದ ಎಲ್ಲ ಕಾಮನೆಗಳು ಈಡೇರಿದವು. ಅಮೋಘಾಮ ಅಸ್ಯ ಆಶಿಷ ಬರುತ್ತೆ. ಇವನ ಎಲ್ಲ ಆಸೆಗಳು ವ್ಯರ್ಥವಾಗದೆ ಸಾರ್ಥಕವಾಗಿ. ಯಹ ಆಶಾ ಪ್ರತಿ ಅಸ್ತಿ ಅಸ್ತಿ ಭಗವ ಆಶಾಯ, ಹೌದು ಅಸ್ತಿ ಭಗವ ಆಶಾಯ ಭೂಯ ಇತಿ ಆಶಾಯ ಭೂಯೋಸ್ತಿ ತನ್ನ ಮೇ ಭಗವಾನ್ ಬಿಡಬೇಕು. ಇದಕ್ಕೆಂತ ದೊಡ್ಡ ಸಂಗತಿ ಯಾವುದೇ ಮುಂದೆ ಆಸೆ ಆಸೆಯಿಂದ ನಂತರದ್ದು ಆಸೆಯ ನಂತರದ್ದು ಯಾವುದು ಮುಂದೆ ಏನಾದ್ರು ಇದೇ ಕೊನೆ. ಯಾಕೆಂದ್ರೆ ಇಲ್ಲಿ ಅವರ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಉತ್ತರ ಆನಂದ ಎಲ್ಲ ಹೇಳಿಬಿಟ್ರಿ, ಇದೇ ಕೊನೆ ಪ್ರತಿಕೋ ಇನ್ನೇನಾದ್ರೂ ಉಂಟು. ಸರಸ್ವತಿ ಭಾರತೀಯರಿಗಿಂತ ಮಿಗಿಲಾದಂತ ಉಂಟಪ್ಪ ತದುವೇ ಭಗವಾನ್ ಪ್ರವೀತ್ಯತಿ. ಅದು ಏನ್ ಹೇಳ್ರಿ, ಪ್ರಾಣೋ ಆಶಾಯ ಇವರಿಗಿಂತ ದೊಡ್ಡ ತತ್ವ ಅಂದ್ರೆ ಮುಖ್ಯ ಪ್ರಾಣ. ಚತುರ್ಮುಖ ಸಮಾನ ಸ್ಕಂದ ಹೇಗೆ ಅಲ್ಲಿ ಶಿವನನ್ನು ಹೇಳುವ ದೃಢಶೇಷ ಅನ್ನ ಹೇಳಿಲ್ಲ, ಹಾಗೆ ಚತುರ್ಮುಖರನ್ನ ಹೇಳುವುದಿಲ್ಲ. ಸಾಮಾನ್ಯವಾಗಿ ಉಪಾಸನೆಯಲ್ಲಿ ಚತುರ್ಮುಖನನ್ನ ಉಪನಿಷತ್ತುಗಳು ಹೇಳೋದಿಲ್ಲ, ಚತುರ್ಮುಖನ ಉಪಾಸನೆ ಹೇಳುವುದೇ ಇಲ್ಲ. ಕಾರಣ ಏನು ಅಂದ್ರೆ ಚತುರ್ಮುಖ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ಮನಸ್ಸು. ಪ್ರಾಣದೇವರು ಪಿಂಡಾಂಡಕ್ಕೆ, ನಮ್ಮ ಒಳಗೆ ಕೂತು ನಮ್ಮ ನಿಯಂತ್ರಿಸುವವರು ನಮ್ಮ ಉಸಿರಾಡಿಸುವವರು ಪ್ರಾಣದೇವರು, ನಮಗೆ ನೇರ ಸಂಬಂಧ ಪ್ರಾಣದೇವರು. ಅದು ಬ್ರಹ್ಮಾಂಡ ತತ್ವ, ಇದು ಸಮಾನಸ್ಕಂದವಾದರೂ ಒಂದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದ್ದು, ಒಂದು ಪಿಂಡಾಂಡಕ್ಕೆ ಸಂಬಂಧಪಟ್ಟದ್ದು. ಫಂಕ್ಷನಿಂಗ್ ಆ ಪೋರ್ಟ್ಫೋಲಿಯೋ ಡಿವಿಷನ್ ಇದೆ. ಪಿಂಡಾಂಡಕ್ಕೆ ಸಂಬಂಧಪಟ್ಟ ಈ ಪಿಂಡದಲ್ಲಿ ಇರೋರು ನಾವು, ನಮಗೆ ಪಿಂಡಾಂಡಕ್ಕೆ ಸಂಬಂಧಪಟ್ಟದ್ದು ಬಿಟ್ಟು ಬ್ರಹ್ಮಾಂಡಕ್ಕೆ ಹೋಗಿ ಏನ್ಮಾಡು? ಮೊದಲು ಪಿಂಡಾಂಡ ಸೆಪರೇಟ್ ಆಗಿ ಆಮೇಲೆ ಬ್ರಹ್ಮಾಂಡದ ಚಿಂತೆ. ಅದರಿಂದ ಪ್ರಾಣತತ್ವದ ಉಪಾಸನೆ ಮಾಡೋದು. ಪ್ರಾಣತತ್ವ ಅದೇ ಚತುರ್ಮುಖ ಅಂತ ತಿಳ್ಕೊಂಡ್ರೆ ಸಾಕು. ಮುಂದೆ ಚತುರ್ಮುಖ ಆಗುವಂತದ್ದು ತಿಳ್ಕೊಂಡು ಸಾಕು. ಉಪಾಸನೆ ಪ್ರಾಣತತ್ವ ಅಂತ ಮಾಡು. ಚತುರ್ಮುಖದ ಉಪಾಸನೆ ಮಾಡಬೇಕಾಗಿತ್ತು ಪ್ರತ್ಯೇಕವಾಗಿ. ಚತುರ್ಮುಖನ ಉಪಾಸನೆ ಮಾಡುವಂತಹ ಕೆಲವು ಉಪಾಸನೆಗಳಿವೆ, ಅದನ್ನು ಉಪನಿಷತ್ ಹೇಳುತ್ತೆ. ಅಲ್ಲಿ ಮಾತ್ರ ಚತುರ್ಮುಖನ ಅನುಸಂಧಾನ ಇವರೇ ಇದ್ರೆ ಪ್ರಾಣತತ್ವದ ಪ್ರಾಣದೇವರ ಅನುಸಂಧಾನ ಬಿಡಲು ಸಾಕು. ಪ್ರಾಣತತ್ವದ ಅನುಸಂಧಾನ ಪ್ರಾಣೋವ ಆಶಾಯ ಆಶಾಭಿಮಾನಿನಿಯಾಗಿರತಕ್ಕಂಥ ಸರಸ್ವತಿ ಅಥವಾ ಭಾರತೀಗಿಂತಲೂ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಪ್ರಾಣವು. ಪ್ರಾಣ ಅಂದ್ರೆ ಏನು? ಪ್ರಾಣ ಅಂದ್ರೆ ಪ್ರಣೇತ ಪ್ರಕೃಷ್ಟ ನಾಯಕ ಪ್ರಾಣ ಪ್ರಕೃಷ್ಟಾನಾಂಚ ನಾಯಕ ಅಂತ ವಿಚಾರ ಮಾಡ್ತಾರೆ. ಪ್ರಾಣ ಅಂದ್ರೆ ಈ ನಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗತಕ್ಕಂಥ ಈ ದೇವತೆಗಳು ಯಾವುದೆಲ್ಲ? ನಾಮಾದಿ ಆಶಾ ಪರ್ಯಂತ ಉಷಾ ಸ್ವಾಹ ಪರ್ಜನ್ಯ ಮಿತ್ರ ಅಗ್ನಿ ವರುಣ ವಿಧು ಈ ಲೋಕಗಳು ಬಂದೇವಲ್ಲ. ಚಂದ್ರ ಚಂದ್ರ ಅಂದ್ಮೇಲೆ ಪ್ರವಾಹ ಪ್ರವಾಹ ಅಂದ್ಮೇಲೆ ಅನಿರುದ್ಧ ಅನಿರುದ್ಧ ಅಂದ್ರೆ ಅಹಂ ಪ್ರಾಣ ಅಹಂ ಪ್ರಾಣ ಅಂದ್ರೆ ಇಂದ್ರ ಇಂದ್ರ ಅಂದ್ರೆ ಪಾರ್ವತಿ ಪಾರ್ವತಿ ಅಂದ್ರೆ ಶಿವ ಶಿವ ಅಂದ್ಮೇಲೆ ಭಾರತಿ ಇಷ್ಟು ಬಂದಿಗೆ ಉಷಾರಿಂದ ಹಿಡಿದು ಪಾರ್ವತಿ ಸರಸ್ವತಿ ತನಕ ಬಂದೇವಲ್ಲ. ಈ ಎಲ್ಲ ಪ್ರತಿಷ್ಠರಾಗಿರ್ತಕ್ಕಂಥ ನಮ್ಮನ್ನ ಮೋಕ್ಷ ಸಾಧನೆಗೆ ಎತ್ತರಕ್ಕೆ ಕೊಂಡೊಯ್ಯುವ ದೇವತೆಗಳಿಗೆ ನಾಯಕ ಪ್ರಾಣನ. ಇದೆಲ್ಲರಿಗೂ ಚೀಫ್ ಲೀಡರ್ ಅಂದ್ರೆ ಏನು? ಭಗವದ್ ಉಪಾಸನೆಗೆ ನಮ್ಮನ್ನ ಅಣಿಗೊಳಿಸುವ, ಭಗವದ್ ಉಪಾಸನೆಗೆ ಪ್ರತೀಕಭೂತಗಳಾದಂತಹ ಪ್ರಿನ್ಸಿಪಲ್ಸ್ಗಳಲ್ಲೇ ಶ್ರೇಷ್ಠವಾದ ಪ್ರತೀಕ ವಾಯು ಮುಖ್ಯ ಧ್ಯ ಅಂತ ಭಾಗವತನು. ಭಗವಂತರ ಪ್ರತೀಕಗಳಲ್ಲೇ ಮುಖ್ಯ ಪ್ರತೀಕ ವಾಯುದೇವರು ಉಪಾಸನೆ ಮಾಡುವುದು. ಇದಕ್ಕಿಂತ ದೊಡ್ಡ ಪ್ರತೀಕ ಇಲ್ಲ ಉಪಾಸನೆ. ಆದ್ರಿಂದ ಅವರಿಗೆ ಪ್ರಾಣ ಅಂದ್ರೆ ಭಗವಂತನ ಉಪಾಸನೆಗೆ ಅಧಿಷ್ಠಾನಭೂತರಾಗಿರತಕ್ಕಂತಹ ಪ್ರಕೃಷ್ಟರಾದ ದೇವತೆಗಳಿಗೆಲ್ಲ ನಾಯಕ ಶಿರೋಮಣಿ ಸುತ್ತತ್ವದಲ್ಲಿ ಇರುವವರು. ಆದ್ರಿಂದ ಅವರಿಗೆ ಪ್ರಕೃಷ್ಟಾನ ನಾಯಕ ಪ್ರಾಣ ಅಂತ. ಪ್ರಾಣ ಪ್ರಾಣ ಅಂದ್ರೆ ಇದಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ. ಭಗವಂತನ ಉಪಾಸನೆಗೆ ಮಾಧ್ಯಮವೂ ಆದಂತಹ ಇನ್ನೊಂದು ಶಕ್ತಿ. ಪ್ರಾಣೋವಾಶಾಯ ಭೂಯಾನ್ ಪ್ರಾಣ ಅಂತಂದ್ರೆ ಒಂದರ್ಥ ನಮಗೆ ಪ್ರಕೃಷ್ಟ. ಈ ಉಪಾಸನೆಯ ಹಂತದಲ್ಲಿ ಪ್ರಕೃಷ್ಟವಾಗಿರತಕ್ಕಂತಹ ಏನೇನು ಉಪಾಸಿ ಅಧಿಷ್ಠಾನ ದೇವತೆಗಳಿದ್ದಾರೆ ಅವರಿಗೆಲ್ಲರಿಗೂ ಇವನು ಶ್ರೇಷ್ಠ. ಇನ್ನೊಂದು ಅರ್ಥ ನಾವೀಗ ಪಾರ್ವತಿ ಸರಸ್ವತಿ ಭಾರತೀಯರದ್ದು ಅಪರೋಕ್ಷ ಜ್ಞಾನ ಅನಂತರವೂ ಅವರನ್ನು ಕೊಂಡು ಹೋಗಿದ್ದೇವೆ. ನಮಗೆ ಅಪರೋಕ್ಷ ಜ್ಞಾನದ ಅನಂತರ ಬರತಕ್ಕ ಆ ಆನಂದ ಉಂಟಲ್ಲ, ಅದಕ್ಕೂ ಅವರ ದೇವತೆ ಆದ್ದರಿಂದ ಆಶಾ ಅಂತ. ಪ್ರಾಣ ಅಂದ್ರೂ ಹಾಗೆ ಅಣ್ಣ ಅಂದ್ರೆ ಆನಂದ, ನಷ್ಟ ನಿರ್ವೃತ್ತಿವಾದಕ್ಕೆ ವಾಚಕ. ಆನಹ ಅಂದ್ರೆ ಆನ ಸಮೀಚೀನವಾದಂತಹ ಆನಂದ ಯಾವುದು? ಅಪರೋಕ್ಷ ಜ್ಞಾನದ ಅನಂತರ ಬರುವ ಆನಂದ ಆಶಾ. ಮೋಕ್ಷದಲ್ಲಿ ಇರತಕ್ಕ ಆನಂದ ಆಣ. ಅದನ್ನ ಆಣ ಅಂದ್ರೆ ಮೋಕ್ಷಾನಂದ, ಅದರ ಮೇಲೆ ಸ್ಥಿತಿಯೇ ಇಲ್ಲೇ ಇಲ್ಲ. ಆ ಅಂಥ ಮೋಕ್ಷಾನಂದಕ್ಕೆ ನಿಯಾಮಕ ಇವನು. ಅದರಿಂದ ಪ್ರಾಣಶಬ್ದವಾಚ ಜೀವ ಮೋಕ್ಷದಲ್ಲಿ ಆನಂದವನ್ನು ಅನುಭವಿಸುವ ಜೀವತತ್ವದ ಅಭಿಮಾನ ದೇವತೆ ಇವನು. ಅದನ್ನು ಮೋಕ್ಷಾನಂದಕ್ಕೂ ನಿಯಾಮಕ ಆಗಿರುವುದು ಇಂಥ ಪ್ರಾಣಶಬ್ದವಾಚ. ಇನ್ನೊಂದು ಆಣ ಅಂದ್ರೆ ಭಾರತಿ. ಯಾಕೆ? ಜೀವಕೋಟಿಯಲ್ಲಿ ಪ್ರಾಣದೇವರನ್ನು ಬಿಟ್ರೆ ಅಲ್ಲಿ ಅಪರೋಕ್ಷ ಜ್ಞಾನದ ಆನಂದವನ್ನು ಪಡೆದಂತಹ ಮನಃಶಕ್ತಿಯವಳು. ಅದನ್ನ ಆಣ ಅಂದ್ರೆ ಅಧಿಕ ಆನಂದ ಸ್ವರೂಪಗಳು. ಅವಳಿಗೂ ಪ್ರಕೃಷ್ಟ ಆದ್ದರಿಂದ ಇವಳು ಪ್ರಾಣ. ಆನಳಿಗೂ ಪ್ರಕೃಷ್ಟ ಪ್ರಾಣ.